ನಾವು ಬೀಜೋಪಚಾರಕ್ಕೆ ಉಪಯೋಗಿಸುವ ಶಿಲೀಂದ್ರನಾಶಕಗಳಲ್ಲಿ ಎರಡು ಗುಂಪು ಇದೆ. ಆದರೆ ಅವೆಂದರೆ ಬೀಜಗಳನ್ನು ರಕ್ಷಣೆ ಮಾಡುವ ಶಿಲೀಂದ್ರನಾಶಕಗಳು ಮತ್ತು ಬೀಜದಿಂದ ರೋಗದ ಸೋಂಕನ್ನು ಹೋಗಲಾಡಿಸುವ ಶಿಲೀಂದ್ರನಾಶಕಗಳು. ಬೀಜಗಳನ್ನು ರಕ್ಷಣೆ ಮಾಡುವ ಶಿಲೀಂದ್ರನಾಶಕಗಳು ಯಾವೆಂದರೆ, ಈ ಶಿಲೀಂದ್ರನಾಶಕಗಳಿಂದ ಬೀಜೋಪಚಾರ ಮಾಡಿದಾಗ ಬೀಜದ ಮೇಲೆ ಇರುವ ಶಿಲೀಂದ್ರ ರೋಗಾಣುಗಳನ್ನು ನಾಶಪಡಿಸುತ್ತದೆ. ಈ ಶಿಲೀಂದ್ರನಾಶಕಗಳು ಬೀಜದ ಮೇಲೆ ಬಹಳ ದಿನಗಳವರೆಗೆ ಇದ್ದು ಬೀಜಗಳನ್ನು ಶೇಖರಣೆ ಹಂತದಲ್ಲಿ ಮತ್ತು ಮಣ್ಣಿನಲ್ಲಿ ಬಿತ್ತಿದ ನಂತರ ಸಂರಕ್ಷಣೆ ಮಾಡುತ್ತದೆ. ಉದಾಹರಣೆಗೆ ಅಂದರೆ ಕ್ಯಾಪ್ಟನ್ ಇದು ಹೇಳ್ಬೋದು. ಬೀಜದಿಂದ ರೋಗದ ಸೋಂಕನ್ನು ಹೋಗಲಾಡಿಸುವ ಶಿಲೀಂದ್ರನಾಶಕಗಳಂದ್ರೆ, ಈ ಶಿಲೀಂದ್ರನಾಶಕಗಳಿಂದ ಬೀಜೋಪಚಾರ ಮಾಡಿದಾಗ ಬೀಜದ ಮೇಲೆ ಇರುವ ಶಿಲೀಂದ್ರ ರೋಗಾಣುಗಳನ್ನು ನಾಶಪಡಿಸುತ್ತದೆ. ಈ ಶಿಲೀಂದ್ರನಾಶಕಗಳನ್ನು ಬೀಜವು ಮೊಳಕೆ ಒಡೆಯುವಾಗ ಒಳಗೆ ಹೀರಿಕೊಳ್ಳುತ್ತದೆ. ಆದ್ದರಿಂದ ಬೀಜಕ್ಕೆ ಯಾವುದೇ ರೀತಿಯ ತೊಂದರೆ ಆಗುವುದಿಲ್ಲ. ಆದರೆ ಒಳಗೆ ಇರುವ ಶಿಲೀಂದ್ರ ರೋಗಾಣು ಸಾಯುತ್ತದೆ. ಇದಕ್ಕೆ ಉದಾಹರಣೆ ಅಂದರೆ ಕಾರ್ಬಾಂಡೈಜಿಮ್, ಕಾರ್ಬಾಕ್ಸಿನ್, ಬೆನೋಮಿಲ್ ಅಂತ ನಾವು ಹೇಳ್ಬೋದು. ಅಂದ್ರೆ ಯಾವುದೇ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ನಮ್ಮ ರೈತ ಮಿತ್ರರು ತಪ್ಪದೇ ಬೀಜೋಪಚಾರ ಮಾಡಬೇಕು. ಅದರಿಂದ ಮುಂದೆ ಆಗುವಂತ ಸಾಕಷ್ಟು ನಷ್ಟಗಳನ್ನು ಅವರು ಕಡಿಮೆ ಮಾಡಬಹುದು. ಇನ್ನು ಡಾಕ್ಟರ್ ರಾಘವ್ ಅವರೇ, ಈ ಬೀಜೋಪಚಾರದ ವಿಧಾನಗಳು ಯಾವ್ಯಾವು ಅಂತೀರಿ? ಬೀಜೋಪಚಾರ ಅಂದ್ರೆ ನಾವು ಬಹಳಷ್ಟು ವಿಧಾನಗಳಿಂದ ಮಾಡಬಹುದು. ಅಂದ್ರೆ ಯಾವ್ಯಾವ ಬೀಜಗಳಿಗೆ ಯಾವ್ದಾವ್ದು ಅನುಕೂಲ ಅಂತ ನಿರ್ಧರಿಸಿಕೊಂಡು ನಾವು ಮಾಡಬೇಕು. ರೋಗದ ವಿಧಾನ ಮತ್ತು ಬೀಜದ ವಿಧಾನವನ್ನು ನಾವು ನೋಡಿಕೊಂಡು ಬೀಜೋಪಚಾರ ಮಾಡಬೇಕು. ಶುಷ್ಕ ಬೀಜೋಪಚಾರ ಅಥವಾ ಒಣ ಬೀಜೋಪಚಾರ, ಈ ಪದ್ಧತಿ ಏನಂದ್ರೆ ಬೀಜದ ಮೇಲೆ ಮತ್ತು ಒಳಗೆ ಇರುವ ರೋಗಾಣುಗಳನ್ನು ನಾಶಪಡಿಸಲು ಉಪಯೋಗ ಮಾಡ್ತೇವೆ. ಬೀಜೋಪಚಾರಕ್ಕೆ ಬಳಸುವ ಶಿಲೀಂದ್ರನಾಶಕಗಳು ಸಾಮಾನ್ಯವಾಗಿ ಪುಡಿಯ ರೂಪದಲ್ಲಿ ದೊರೆಯುತ್ತವೆ. ಇಂತಹ ಶಿಲೀಂದ್ರನಾಶಕಗಳನ್ನು ಪ್ರತಿ ಕಿಲೋ ಗ್ರಾಂ ಬೀಜಕ್ಕೆ 2.5 ಗ್ರಾಂನಂತೆ ಉಪಯೋಗಿಸಬೇಕು. ಬೀಜ ಮತ್ತು ಶಿಲೀಂದ್ರನಾಶಕವನ್ನು ಒಟ್ಟಿಗೆ ತಿರುಗುವ ಡ್ರಮ್ನಲ್ಲಿ ಹಾಕಿ 5-10 ನಿಮಿಷಗಳ ಕಾಲ ಚೆನ್ನಾಗಿ ಮಿಶ್ರಣ ಮಾಡಬೇಕು. ಈ ರೀತಿ ಮಾಡೋದ್ರಿಂದ ಬೀಜಗಳ ಮೇಲೆ ತೆಳುವಾದ ಶಿಲೀಂದ್ರನಾಶಕದ ಪೊರೆ ಆಗುತ್ತದೆ. ಇದಕ್ಕೆ ನಾವು ಒಣ ಬೀಜೋಪಚಾರ ಅಂತ ಹೇಳ್ತೀವಿ. ಇನ್ನೊಂದು ನೆನೆಯುವಿಸುವ ಬೀಜೋಪಚಾರ ಅಂದ್ರೆ ವೆಟ್ ಮೆಥಡ್, ಹಸಿ. ಇದು ಬೀಜಗಳನ್ನು ಶಿಲೀಂದ್ರನಾಶಕದ ದ್ರಾವಣ ಅಂದ್ರೆ ಅದನ್ನ ನೀರಿನಲ್ಲಿ ನಿರ್ದಿಷ್ಟ ಸಮಯದವರೆಗೆ ನೆನೆಸಿ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬಹುದು. ಈ ಪದ್ಧತಿಯು ಕಾಂಡ, ಗಡ್ಡೆ ಮುಂತಾದ ಸಸ್ಯದ ಭಾಗಗಳಿಂದ ಸಸ್ಯಗಳನ್ನು ಅಭಿವೃದ್ಧಿಪಡಿಸುವಾಗ ಇದನ್ನು ಉಪಯೋಗಿಸ್ತೀವಿ. ಇನ್ನೊಂದೇನೆಂದ್ರೆ ಬಿಸಿನೀರಿನ ಉಪಚಾರ. ಬಿಸಿನೀರಿನ ಉಪಚಾರ ಅಂದ್ರೆ ಮೊದಲು ಬೀಜಗಳನ್ನು 4 ಗಂಟೆಗಳ ಕಾಲ ನೀರಿನಲ್ಲಿ ನೆನೆಸಬೇಕು. ಈ ರೀತಿ ಮಾಡೋದ್ರಿಂದ ಬೀಜದಲ್ಲಿರುವ ರೋಗಾಣು ಚುರುಕಾಗುತ್ತದೆ. ನಂತರ ಬೀಜಗಳನ್ನು 49-50 ಡಿಗ್ರಿ ಸೆಂಟಿಗ್ರೇಡ್ನಷ್ಟು ಇರುವ ಬಿಸಿನೀರಿಗೆ ಹಾಕಬೇಕು. ಬಿಸಿನೀರಿನಲ್ಲಿ ಬೀಜಗಳ ಎಷ್ಟು ಸಮಯ ಇರಬೇಕು ಅಥವಾ ಬಿಸಿನೀರಿನ ಉಷ್ಣಾಂಶ ಎಷ್ಟಿರಬೇಕು ಎನ್ನುವುದು ಬೀಜದ ಮಾದರಿಯನ್ನು ಅವಲಂಬಿಸಿರುತ್ತದೆ. ಉಪಚಾರದ ನಂತರ ಬೀಜಗಳನ್ನು ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬಹುದು. ಇನ್ನೊಂದು ಯಾವುದಂದ್ರೆ ಸೂರ್ಯನ ಶಾಖದಿಂದ ಬೀಜೋಪಚಾರ. ಇದಕ್ಕೆ ಯಾವ ಕೆಮಿಕಲ್ಸು ಇರೋದಿಲ್ಲ. ಈ ಪದ್ಧತಿಯಲ್ಲಿ ಬೀಜಗಳನ್ನು ಮುಂಜಾನೆ 4 ಗಂಟೆಗಳವರೆಗೆ ನೀರಿನಲ್ಲಿ ನೆನೆಸಬೇಕು. ನಂತರ ಬೀಜಗಳನ್ನು ಮಧ್ಯಾಹ್ನದ ಬಿಸಿಲಿಗೆ ಒಣಗಲು ತೆಳುವಾಗಿ ಹರಡಬೇಕು. ಆಮೇಲೆ ಬೀಜಗಳನ್ನು ಶುಷ್ಕ ವಾತಾವರಣದಲ್ಲಿ ಶೇಖರಣೆ ಮಾಡಿ ಬಿತ್ತಲೆ ಉಪಯೋಗಿಸಬಹುದು. ಈ ಕ್ರಮವನ್ನು ಅನುಸರಿಸುವುದರಿಂದ ಗೋಧಿ ಬೆಳೆಯ ಕಾಡಿಗೆ ರೋಗವನ್ನು ಹತೋಟಿ ಮಾಡಬಹುದು. ಇದಕ್ಕೆ ಯಾವ ಕೆಮಿಕಲ್ಸು ಬೇಕಾಗೋದಿಲ್ಲ. ಇನ್ನೊಂದು ಏನಂದ್ರೆ ಬಿಸಿ ಹವೆಯ ಅಥವಾ ಬಿಸಿ ಗಾಳಿ ಉಪಚಾರ. ಬೀಜದಲ್ಲಿರುವ ನಂಜಾಣುಗಳನ್ನು ನಾಶಪಡಿಸಲು ಈ ಕ್ರಮವನ್ನು ಉಪಯೋಗಿಸಬಹುದು. ಕಬ್ಬಿನ ಮೊಸಾಯಿಕ್ ನಂಜಾಣುವನ್ನು ನಾಶಪಡಿಸಲು ಬೀಜದ ಕಬ್ಬಿನ ತುಂಡುಗಳಿಗೆ 54 ಡಿಗ್ರಿ ಸೆಂಟಿಗ್ರೇಡ್ ಬಿಸಿ ಹವೆಯ ಉಪಚಾರ ಮಾಡಬೇಕು. ಅರ್ಧ ಬಿಸಿ ಹವೆಯ ಉಪಚಾರ, ತೇವದಿಂದ ಕೂಡಿದ ಬಿಸಿಗಾಳಿ. ಈ ತಾಂತ್ರಿಕತೆಯು ಲಕ್ನೋದ ಭಾರತೀಯ ಕಬ್ಬು ಸಂಶೋಧನಾ ಸಂಸ್ಥೆ ಬಿಡುಗಡೆ ಮಾಡಿದೆ. ಈ ಪದ್ಧತಿಯು ಕಬ್ಬಿನ ಬೆಳೆಯ ರೋಗಗಳನ್ನು ಹತೋಟಿ ಮಾಡಲು ಬಹಳ ಉಪಯುಕ್ತವಾಗಿದೆ ಅಂತ ಹೇಳಬಹುದು. ಈ ಬೀಜದ ಕಬ್ಬಿನ ತುಂಡುಗಳನ್ನು 54 ಡಿಗ್ರಿ ಸೆಂಟಿಗ್ರೇಡ್ನಲ್ಲಿ 2.5 ತಾಸುಗಳ ಕಾಲ ನಾವು ಇಡಬೇಕು. ಇನ್ನೊಂದು ಉಪ್ಪು ನೀರಿನ ಉಪಚಾರ. ಉಪ್ಪು ನೀರಿನ ಉಪಚಾರ ಯಾವುದಕ್ಕಂದ್ರೆ ಜಂತು ಉಳುವಿನ ಗಂಟುಗಳು, ಶಿಲೀಂಧ್ರದ ಸ್ಕ್ಲೆರೋಸಿಸ್ಗಳು ಮತ್ತು ರೋಗಬಾಧಿತ ಬೀಜಗಳು ತೂಕದಲ್ಲಿ ಹಗುರಾಗಿರುತ್ತವೆ. ಇವುಗಳು ಬೀಜದ ಜೊತೆಯಲ್ಲಿ ಬೆರೆತಿದ್ದರೆ ಬೀಜವನ್ನು 2% ಉಪ್ಪು ನೀರಿನ ದ್ರಾವಣದಲ್ಲಿ 1/2 ತಾಸು ನೆನೆಸುವುದರಿಂದ ಇವುಗಳು ನೀರಿನ ಮೇಲೆ ತೇಲುತ್ತವೆ. ಆಗ ರೋಗಾಣು ಕಣಗಳನ್ನು ಮತ್ತು ರೋಗಬಾಧಿತ ಬೀಜಗಳನ್ನು ಬೇರ್ಪಡಿಸಬಹುದು. ನಂತರ ಉಪ್ಪು ನೀರಿನಲ್ಲಿ ಉಪಚರಿಸಿದ ಬೀಜಗಳನ್ನು ಸ್ವಚ್ಛವಾದ ನೀರಿನಲ್ಲಿ ತೊಳೆದು ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ಉಪಯೋಗಿಸಬಹುದು. ಇದನ್ನ ರೈತರು ತಾವೇ ಉತ್ಪಾದಿಸಿದ ಬೀಜಗಳಿಗೆ ಕೂಡ ಉಪಯೋಗಿಸಬಹುದು. ಅಂದ್ರೆ ಜೊಳ್ಳು ಬೀಜ ಅಥವಾ ರೋಗಬಾಧಿತ ಬೀಜಗಳನ್ನು ಕೂಡ ಬೇರ್ಪಡಿಸುವುದಕ್ಕೆ ಈ ಪದ್ಧತಿಯನ್ನು ರೈತರು ಅನುಸರಿಸಬಹುದು. ಇನ್ನು ರಾಧಾ ಅವರೇ, ಇವಾಗ ಮಾರುಕಟ್ಟೆಯಿಂದ ಶಿಫಾರಿಸಿದ ಬೀಜಗಳನ್ನ ನಮ್ಮ ರೈತ ಮಿತ್ರರು ಖರೀದಿಸ್ತಾರೆ, ಆ ಬೀಜಗಳಿಗೂ ಕೂಡ ಬೀಜೋಪಚಾರ ಮಾಡಬೇಕಾಗತ್ತಾ? ಹಾಗೆ ಪ್ರಾಮಾಣೀಕೃತ ಬೀಜ ಅಥವಾ ಮೂಲ ಬೀಜಗಳಿಗೆ ಯಾವುದೇ ರೀತಿಯ ಈ ರೀತಿ ಅಂದ್ರೆ ಜೊಳ್ಳು ಬೀಜಗಳನ್ನ ಬೇರ್ಪಡಿಸೋ ಅವಕಾಶ ಇರೋದಿಲ್ಲ, ಯಾಕಂದ್ರೆ ಅವನ್ನ ಸಂಸ್ಕರಿಸಿರ್ತಾರೆ. ಸಂಸ್ಕರಣೆ ಮಾಡೋ ಟೈಮಲ್ಲೇ ಎಲ್ಲಾ ಅಂದ್ರೆ ರೋಗ ಪೀಡಿತ ಬೀಜಗಳನ್ನಾಗ್ಲಿ ಅಥವಾ ಇದು ಏನ್ ಹೇಳ್ತೀರ ಜೊಳ್ಳು ಬೀಜಗಳು ಎಲ್ಲಾ ಬೇರ್ಪಟ್ಟಿರುತ್ತವೆ. ಆದ್ರೆ ಪ್ರಾಮಾಣಿಕತ ಬೀಜ ಅಲ್ಲದೆ ಬೇರೆ ಯಾವುದೇ ಬೀಜ ಖರೀದಿ ಮಾಡಿದ್ರು ಕೂಡ ಮಾರುಕಟ್ಟೆಯಲ್ಲಿ ಅದರಲ್ಲಿ ಜೊಳ್ಳು ಬೀಜಗಳು ಇರೋದ್ರಿಂದ ರೈತರು ಫಸ್ಟ್ ಅವನ್ನ ತೂರ್ಬೋದು, ಅಂದ್ರೆ ಗಾಳಿಗೆ ತೂರೋದ್ರಿಂದ ಜೊಳ್ಳು ಬೀಜಗಳು ಅಥವಾ ರೋಗ ಪೀಡಿತ ಬೀಜಗಳು ಅಥವಾ ಕೀಟಬಾಧೆ ಒಳಗಾದ ಬೀಜಗಳನ್ನ ಬೇರ್ಪಡಿಸಬಹುದು. ಆಮೇಲೆ ಗಟ್ಟಿಯಾದ ಬೀಜಗಳನ್ನ ಅವರು ಇದನ್ನ ಉಪಯೋಗಿಸಬಹುದು ಅವರ ಬಿತ್ತನೆಗೆ. ಇನ್ನೊಂದು ವಿಧಾನ ಏನಂದ್ರೆ, ಈಗಾಗಲೇ ಮುಂಚೆ ಹೇಳಿದ್ನಲ್ಲ, ಉಪ್ಪು ನೀರಿನ ದ್ರಾವಣದಲ್ಲಿ ಶೇಕಡಾ 2 ಉಪ್ಪು ನೀರಿನ ದ್ರಾವಣದಲ್ಲಿ ಮಾಡ್ಕೊಳ್ಳೋದ್ರಿಂದ ಹಗುರವಾದ ಜೊಳ್ಳಾದ ಮತ್ತು ರೋಗ ಪೀಡಿತ ಬೀಜಗಳು ಮೇಲೆ ತೇಲ್ತವೆ, ಅವನ್ನ ಅವರು ಬೇರ್ಪಡಿಸಬಹುದು. ಗಟ್ಟಿಯಾದ ಅಂದ್ರೆ ಚೆನ್ನಾಗಿರೋ ಬೀಜಗಳು ತಳದಲ್ಲಿ ಉಳಿಯೋದ್ರಿಂದ ಅವನ್ನ ಅವರು ನೀರನ್ನ ಬಸ್ದ್ಬಿಟ್ಟು ಸ್ವಚ್ಛವಾದ ನೀರಿನಲ್ಲಿ ಮತ್ತೆ ತೊಳೆದ್ಬಿಟ್ಟು ನೆರಳಿನಲ್ಲಿ ಒಳಗಿಸಿ ಅವನ್ನ ಅವರದೇ ಬೀಜನ ಬಿತ್ತನೆಗೆ ಉಪಯೋಗಿಸಬಹುದು. ಶಿಲೀಂಧ್ರ ನಾಶಕಗಳನ್ನು ಉಪಯೋಗಿಸಿ ಅವರು ಉಪಚಾರ ಮಾಡಬೇಕಾಗತ್ತೆ ಆ ತರ ಬೀಜಕ್ಕೂ. ಈ ರೀತಿ ನೀರಿನಲ್ಲಿ ಒಣಗಿಸಿದ ಮೇಲೆ ನಂತರ ಶಿಲೀಂಧ್ರ ನಾಶಕದಿಂದ ಮತ್ತು ಜೈವಿಕ ಗೊಬ್ಬರಗಳಿಂದ ಇದು ಬೀಜೋಪಚಾರ ಮಾಡಿ ನಂತರ ಬಿತ್ತನೆಗೆ ಉಪಯೋಗಿಸ್ಬೇಕು. ಫಸ್ಟ್ ಅವರು ಜೊಳ್ಳು ಬೀಜಗಳನ್ನ ಈ ರೀತಿ ವಿಧಾನದಿಂದ ಬೇರ್ಪಡಿಸಿ ನಂತರ ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಬೇಕು. ಇನ್ನು ಈಗಷ್ಟೇ ಹೇಳಿದ್ರಿ ಈ ಶಿಲೀಂಧ್ರ ನಾಶಕಗಳ ಜೊತೆ ಜೈವಿಕ ಗೊಬ್ಬರಗಳನ್ನ ಬಳಸಿ ಬೀಜೋಪಚಾರ ಮಾಡಬೇಕಾಗತ್ತೆ ಅಂತ ಹೇಳಿ, ಏನಿದು ಜೈವಿಕ ಗೊಬ್ಬರಗಳು ಅಂದ್ರೆ? ಜೈವಿಕ ಗೊಬ್ಬರಗಳು ಅಂತ ಅಂದ್ರೆ ಸರ್, ವಾತಾವರಣದಲ್ಲಿ ಕೂಡ ಸಾರಜನಕ ಇರುತ್ತಂತ ನಮಗೆ ಗೊತ್ತಿದೆ, ಸಸ್ಯಗಳು ಕೂಡ ಸಾರಜನಕ ಬೇಕು. ಈ ಜೈವಿಕ ಗೊಬ್ಬರಗಳು ಏನಂದ್ರೆ ಪ್ರಕೃತಿಯಲ್ಲಿ ಲಭ್ಯವಿರುವ ಅಣುಜೀವಿ ಮತ್ತು ಸೂಕ್ಷ್ಮಾಣುಜೀವಿಗಳ ಉಪಯೋಗವಾಗಿದೆ. ಇವುಗಳನ್ನು ಬೀಜಕ್ಕೆ ಲೇಪಿಸಿ ಅಥವಾ ಮಣ್ಣಿನಲ್ಲಿ ಬೆರೆಸಿ ಅಥವಾ ಬೇರಿನ ಭಾಗಕ್ಕೆ ಪೂರೈಸಿದಾಗ ವಾತಾವರಣದಲ್ಲಿ ಲಭ್ಯವಿರುವ ಶೇಕಡಾ 78% ಸಾರಜನಕವನ್ನು ಮತ್ತು ಹಿಡಿದಿಟ್ಟಿರುವ ರಂಜಕದ ಅಂಶವನ್ನು ಸಸ್ಯಕ್ಕೆ ಒದಗಿಸಿಕೊಡಲು ಉಪಯೋಗವಾಗುತ್ತೆ. ಅಂದ್ರೆ ಈಗ ರಂಜಕ ಅಂದ್ರೆ ಶಿಲಾ ರೂಪದಲ್ಲಿರುತ್ತೆ, ಕೆಲವೊಂದು ಅಣುಜೀವಿಗಳು ಆ ಶಿಲಾ ರೂಪದಲ್ಲಿರತಕ್ಕಂತ ರಂಜಕವನ್ನ ಬೇರೆಗಳಿಗೆ ಒದಗಿಸುತ್ತೆ. ಆಮೇಲೆ ಸಾರಜನಕ ಒದಗಿಸುವ ಅಣುಜೀವಿ ಗೊಬ್ಬರಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕನ ಬೇರುಗಳಿಗೆ ಒದಗಿಸಕ್ಕೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ಇದರದ್ದು ಉಪಯೋಗಗಳು ಏನಂದ್ರೆ, ಜೈವಿಕ ಗೊಬ್ಬರದ ಬೆಳೆಯು ಇಳುವರಿಯನ್ನು ಶೇಕಡಾ 20-25% ಹೆಚ್ಚಿಗೆ ಮಾಡುತ್ತೆ. ರಾಸಾಯನಿಕ ಸಾರಜನಕ ಮತ್ತು ರಂಜಕ ಗೊಬ್ಬರಗಳ ಬಳಕೆಯನ್ನು ಶೇಕಡಾ 20-25% ಉಳಿತಾಯ ಮಾಡಬಹುದು. ಇದಲ್ಲದೆ ಅಗತ್ಯವಾದ ಹಾರ್ಮೋನುಗಳನ್ನು ಉತ್ಪಾದಿಸಿ ಸಸ್ಯಗಳ ಬೆಳವಣಿಗೆಯನ್ನು ಹೆಚ್ಚಿಗೆ ಮಾಡುತ್ತೆ. ಇವುಗಳು ಹಾರ್ಮೋನು ಉತ್ಪಾದಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಮಣ್ಣಿನ ಕ್ರಿಯಾಶೀಲತೆಯನ್ನು ಹೆಚ್ಚಿಸುತ್ತದೆ ಹಾಗೂ ಮಣ್ಣಿನ ಗುಣವನ್ನು ಕಾಪಾಡುತ್ತದೆ. ಕೆಲವು ಏಕಾಣುಜೀವಿಗಳು ಮಣ್ಣಿನಲ್ಲಿರುವ ರೋಗವನ್ನುಂಟು ಮಾಡುವ ಶಿಲೀಂಧ್ರಗಳನ್ನು ತಡೆಯುತ್ತವೆ. ಇವುಗಳು ಬರ ಸಹಿಷ್ಣುತೆಯನ್ನು ತಡೆದುಕೊಳ್ಳುವ ಶಕ್ತಿಯನ್ನು ಹೊಂದಿದೆ. ಇನ್ನು ಈ ಜೈವಿಕ ಗೊಬ್ಬರಗಳಲ್ಲಿ ಯಾವ್ಯಾವ ವಿಧಗಳಿವೆ ಅಂತೀರಿ? ಫಸ್ಟ್ ಏನಂದ್ರೆ ಸರ್, ಸಾರಜನಕ ಅಂಶ ಒದಗಿಸುವ ಅಣುಜೀವಿ ಗೊಬ್ಬರಗಳು. ಸಾರಜನಕ ಒದಗಿಸುವ ಅಣುಜೀವಿ ಗೊಬ್ಬರಗಳು ಅಂದ್ರೆ ದ್ವಿದಳ ಧಾನ್ಯ ಬೆಳೆಗಳು, ಅಂದ್ರೆ ನಾವೇನ್ ಹೇಳ್ತೇವೆ ತೊಗರಿ, ಅಲಸಂದಿ, ಹೆಸರು, ಉದ್ದು, ಇಂಥವಕ್ಕೆಲ್ಲ ರೈಜೋಬಿಯಂ ಜೈವಿಕ ಗೊಬ್ಬರನ ಉಪಯೋಗಿಸ್ಬೇಕು. ಆಮೇಲೆ ಏಕದಳ ಬೆಳೆಗಳು ಅಂತ ಹೇಳ್ತೀವಿ, ಏಕದಳ ಅಂದ್ರೆ ಭತ್ತ, ಜೋಳ, ರಾಗಿ, ನವಣೆ, ಮೆಕ್ಕೆಜೋಳ, ಇದಕ್ಕೆಲ್ಲ ಅಜೋಸ್ಪೆರಿಲಮ್ ಅಂತ ಜೈವಿಕ ಗೊಬ್ಬರ ಸಿಗುತ್ತೆ. ಇವು ಪ್ರತಿ ಎಕರೆಗೆ 200 ಗ್ರಾಂ ಅಷ್ಟು ಬೇಕಾಗುತ್ತೆ. 200 ಗ್ರಾಂ ನಾವು ಒಂದು ಎಕರೆಗೆ, ಈಗ ಉದಾಹರಣೆಗೆ ತೊಗರಿಗೆ ಒಂದು ಎಕರೆಗೆ ನಾವು 5 ಕೆಜಿ ಉಪಯೋಗಿಸ್ತೀವಿ ಅಂದ್ರೆ 5 ಕೆಜಿಗೆ 200 ಗ್ರಾಂನಷ್ಟು ಉಪಯೋಗಿಸ್ಬೇಕು. ಅಥವಾ ನಾವು ನವಣೆಗೆ 2-3 ಕೆಜಿ ಅಂದ್ರೆ ಅಷ್ಟಕ್ಕೂ ಕೂಡ ನಾವು 200 ಗ್ರಾಂ ಜೈವಿಕ ಗೊಬ್ಬರನ ಉಪಯೋಗಿಸ್ಬೋದು. ಕೆಲವೊಂದು ಶೇಂಗಾ ಮತ್ತೆ ಕಡಲೆ ಅವಕ್ಕೆ ಮಾತ್ರ ಬೀಜದ ಪ್ರಮಾಣ ಹೆಚ್ಚಿಗೆ ಇರೋದ್ರಿಂದ ಶೇಂಗಾಕ್ಕೆ 1 ಕೆಜಿಯಷ್ಟು ಉಪಯೋಗಿಸ್ಬೇಕು, ಕಡಲೆಗೆ 500 ಗ್ರಾಂನಷ್ಟು ನಾವು ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡಬಹುದು. ಆಮೇಲೆ ರಂಜಕ ಒದಗಿಸುವ ಜೈವಿಕ ಗೊಬ್ಬರಗಳು, ಇದಕ್ಕೆ ಫಾಸ್ಫರಸ್ ಸೊಲಬಲೈಸಿಂಗ್ ಬ್ಯಾಕ್ಟೀರಿಯಾ ಇವುಗಳನ್ನು ಇದರ ಜೊತೆಗೆ ಬೆರೆಸಿ ಕೂಡ, ಅಂದ್ರೆ ಆಜೋಸ್ಪರಿಲಮ್ ಅಥವಾ ರೈಜೋಬಿಯಂ ಜೊತೆಗೆ ಇವು PSP ಅನ್ನೋದು ಎಲ್ಲ ಏಕದಳ ಬೆಳೆಗಳಿಗೂ ದ್ವಿದಳ ಧಾನ್ಯ ಬೆಳೆಗಳಿಗೂ ಕೂಡ ನಾವು ಎರಡಕ್ಕೂ ಕೂಡ ನಾವು ಉಪಯೋಗಿಸ್ಬೋದು. ಇದನ್ನ ನಾವು ಯಾವ ರೀತಿ ಉಪಯೋಗಿಸ್ಬೇಕಂದ್ರೆ ಬೀಜೋಪಚಾರದ ಮೂಲಕ ಅಥವಾ ಮಣ್ಣಿಗೆ ಬೆರೆಸುವ ಮೂಲಕ ಅಥವಾ ಸಸಿಗಳನ್ನು ನಾಟಿ ಮಾಡೋ ಟೈಮಲ್ಲಿ ಕೂಡ ಮಾಡಬಹುದು. ಬೀಜೋಪಚಾರ ಮಾಡಬೇಕು ಅಂದ್ರೆ ನಾವು ಈಗ ಬೆಲ್ಲದ ಪಾಕನ ಮಾಡ್ಕೋಬೇಕು ಅಥವಾ ಯಾವ್ದಾದ್ರು ಗಂಜಿ ಅಥವಾ ಅಂದ್ರೆ ಅದು ಬೀಜಗಳಿಗೆ ಅಂಟಬೇಕಲ್ಲ ಲೇಪನ ಮಾಡೋದು, ಅದಕ್ಕೆ ಏನ್ ಮಾಡ್ಬೇಕಂದ್ರೆ ಬೆಲ್ಲದ ಪಾಕ ಮಾಡ್ಬೇಕಂದ್ರೆ 100 ಗ್ರಾಂ ಬೆಲ್ಲನ 1 ಲೀಟರ್ನಲ್ಲಿ ನೀರು ಕರಗಿಸಿ ಪಾಕ ತರ ಮಾಡಿಕೊಂಡು ಕುದಿಸಿ ಆರಿಸಿ ನಂತರ ಅದನ್ನ ಉಪಯೋಗಿಸ್ಬೇಕು. ಅದನ್ನ ನಾವು ನಾಳೆ ಅಥವಾ ಒಂದೆರಡು ದಿನ ಬಿತ್ತನೆ ನಾಳೆ ಮಾಡ್ತೀವಿ ಅಥವಾ ಇನ್ನೊಂದೆರಡು ದಿನ ಬಿತ್ತನೆ ಮಾಡ್ತೀವಿ ಅಂದ್ರೆ ಮುಂಚಿತವಾಗಿ ನಾವು ಜೈವಿಕ ಗೊಬ್ಬರಗಳಿಂದ ಇದು ಮಾಡಬೇಕು. ಇದ್ರ ಜೊತೆಗೆ ನಾವು ಜೈವಿಕ ಶಿಲೀಂಧ್ರ ನಾಶಕವನ್ನು ಉಪಯೋಗಿಸ್ಬೇಕು. ಅಂದ್ರೆ ಜೈವಿಕ ಶಿಲೀಂಧ್ರ ನಾಶಕ ಅಂದ್ರೆ ಟ್ರೈಕೋಡರ್ಮ ಅಥವಾ ಸೂಡಮೊನಸ್ ಫ್ಲೋರಸಿನ್ಸ್. ಈ ಟ್ರೈಕೋಡರ್ಮನ 4-5 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ನಾವು ಉಪಯೋಗಿಸ್ಬೋದು. ಅಂದ್ರೆ ಈಗ ತೊಗರಿಗಾದ್ರೆ 5 ಕೆಜಿ ಬೀಜಕ್ಕಾದ್ರೆ 25 ಗ್ರಾಮ್ ಟ್ರೈಕೋಡರ್ಮನ ಉಪಯೋಗಿಸ್ಬೋದು. ಈ ರೀತಿ ನಾವು ಇದು ಮಾಡ್ಕೋಬೇಕು. ಇವನ್ನ ಯಾವ ರೀತಿ ಮಾಡ್ಬೇಕಂದ್ರೆ ಬೆಲ್ಲದ ಪಾಕನ ಸಿದ್ಧಪಡಿಸ್ಕೊಂಡು ಅದಕ್ಕೆ ಬೀಜ ಎಷ್ಟು ಬೇಕಾಗುತ್ತೆ ಅಷ್ಟು, ಅಂದ್ರೆ ಈಗ 2 ಎಕರೆಗೆ ಅಂದ್ರೆ ಅದಕ್ಕೆ 200 ಗ್ರಾಮ್, 1 ಎಕರೆಗೆ 200 ಗ್ರಾಮ್. ಈಗ 1 ಎಕರೆಗೆ ಅಂದ್ರೆ 5 ಕೆಜಿ ತೊಗರಿಗಾದ್ರೆ 200 ಗ್ರಾಮ್, ನವಣೆಗಾದ್ರೆ 3 ಕೆಜಿ ಬೀಜಕ್ಕೆ 200 ಗ್ರಾಮ್. ಈ ರೀತಿ ನಾವು ಉಪಯೋಗಿಸ್ಬೇಕು. 200 ಗ್ರಾಮ್ ತೊಗರಿ ಉದಾಹರಣೆ ಅಂದ್ರೆ 200 ಗ್ರಾಮ್ ರೈಜೋಬಿಯಂ, 200 ಗ್ರಾಮ್ PSP ಮತ್ತು 25 ಗ್ರಾಮ್ ಟ್ರೈಕೋಡರ್ಮ. ಇವುಗಳನ್ನ ನಾವು ಫಸ್ಟ್ ಬೀಜನ ತಗೊಂಡ್ಬಿಟ್ಟು ಅದಕ್ಕೆ ಬೆಲ್ಲದ ನೀರಿನ ದ್ರಾವಣ ಸಿಂಪರಣೆ ಮಾಡಿ ಆಮೇಲೆ ಈ ಪುಡಿಗಳನ್ನ ಉದುರಿಸ್ಬೇಕು. ಪುಡಿಗಳನ್ನ ಉದುರಿಸಿ ಚೆನ್ನಾಗಿ ಲೇಪನೆ ಮಾಡಬೇಕು. ಎಲ್ಲಾ ಬೀಜಗಳಿಗೂ ಸಮನಾಗಿ ಅಂಟಬೇಕು. ಅಂದ್ರೆ ಆಮೇಲೆ ಜಾಸ್ತಿ ತೇವನೂ ಆಗಬಾರ್ದು, ಜಾಸ್ತಿ ಒಣಗಿನೂ ಇರಬಾರ್ದು. ಎಲ್ಲಾ ಬೀಜಗಳಿಗೂ ಸರಿಸಮನಾಗಿ ಅದು ಅಂಟಿದ್ಮೇಲೆ ನಂತರ ನೆರಳಿನಲ್ಲಿ ಒಣಗಿಸಿ ಬಿತ್ತನೆಗೆ ನಾವು ಉಪಯೋಗಿಸ್ಬೋದು. ಇದು ಬೀಜೋಪಚಾರದ ಮೂಲಕ. ಇನ್ನೊಂದು ಏನು, ನಮಗೆ ಬೀಜೋಪಚಾರ ಮಾಡೋಕ್ಕಾಗಿಲ್ಲ, ನಾವು ಜೈವಿಕ ಗೊಬ್ಬರಗಳನ್ನ ಬಳಸ್ಬೇಕು ಅಂದ್ರೆ ಅದನ್ನ ಕೊಟ್ಟಿಗೆ ಗೊಬ್ಬರ 1 ಎಕರೆಗೆ ಈಗ ಹೇಳಿದ್ವಲ್ಲ 200 ಗ್ರಾಮ್ PSP, 200 ಗ್ರಾಮ್ ರೈಜೋಬಿಯಂ ಮತ್ತೆ ಅವನ್ನೆಲ್ಲ ನಾವು ಕೊಟ್ಟಿಗೆ ಗೊಬ್ಬರ ಜೊತೆಗೆ ಮಿಕ್ಸ್ ಮಾಡಿ ಹೊಲಕ್ಕೆ ಹಾಕ್ಬೋದು. ಇನ್ನೊಂದು ವಿಧಾನ ಅಂದ್ರೆ ಸಸಿಗಳನ್ನ ನಾಟಿ ಮಾಡಬೇಕಾದ್ರೆ, ಈಗ ಕೆಲವೊಬ್ರು ಭತ್ತಕ್ಕೆ ಅವಕ್ಕೆಲ್ಲ ಬೀಜೋಪಚಾರ ಮಾಡೋಕ್ಕಾಗಿರಲ್ಲ, ನಾಟಿ ಮಾಡೋ ಟೈಮಲ್ಲಿ ಉಪಯೋಗಿಸ್ಬೇಕು ಅಂದಾಗ ಅದನ್ನ ನಾವು ದ್ರಾವಣನ ಮಾಡ್ಕೋಬೇಕು. ಈಗ ಅಜೋಸ್ಪಿರಿಲಂ PSP ಮತ್ತೆ ಸೂಡಮನಸ್ ಫ್ಲೋರಸಿನ್ಸ್, ಅದು ಒಂದು ಭತ್ತಕ್ಕೆ ಸೂಡಮನಸ್ ಫ್ಲೋರಸಿನ್ಸ್ ಅದು ಜೈವಿಕ ಶಿಲೀಂಧ್ರ ನಾಶಕ. ಅದರ ದ್ರಾವಣನ ನಾವು ಮಾಡ್ಕೋಬೇಕು. ಅದನ್ನ ಒಂದು 10 ಲೀಟರ್ ನೀರಿನಲ್ಲಿ ಕೆಜಿ ಅಥವಾ 1/2 ಕೆಜಿ ಅಷ್ಟು ಹಾಕಿ ಒಂದು ದ್ರಾವಣ ಮಾಡಿಕೊಂಡು ಈ ಬೇರುಗಳನ್ನ 20 ನಿಮಿಷ ಅದ್ದಿಬಿಟ್ಟು, ಸಸಿಗಳ ಬೇರುಗಳನ್ನ 20 ನಿಮಿಷ ಅದ್ದಿಬಿಟ್ಟು ನಂತರ ನಾಟಿ ಮಾಡೋದ್ರಿಂದ ಇದರಲ್ಲೂ ಕೂಡ ನಾವು ರಾಸಾಯನಿಕ ಗೊಬ್ಬರ ಬಳಕೆಯನ್ನ ನಾವು 25%ರಷ್ಟು ಕಡಿಮೆ ಮಾಡಬಹುದು. ಇನ್ನು ರಾಧಾ ಅವರೇ, ಇವಾಗ ನಮ್ಮ ಎಷ್ಟೋ ರೈತ ಮಿತ್ರರು ಮಾರುಕಟ್ಟೆಯಿಂದ ಬೀಜಗಳನ್ನ ತಗೊಂಡು ಬರೋದಿಲ್ಲ, ಅವರು ತಮ್ಮ ಮನೆಯ ಬೀಜಗಳನ್ನೇ ಉಪಯೋಗಿಸ್ತಾರೆ. ಅವರು ಈ ಬೀಜೋಪಚಾರ ಮಾಡೋದು ಎಷ್ಟು ಮುಖ್ಯ ಅಂತ ಭಾವಿಸ್ತಾರೆ? ಸರ್, ಅವರು ಬೀಜೋಪಚಾರ ಮಾಡೋದ್ರಿಂದ ಏನಂದ್ರೆ ಬರೋ ರೋಗಗಳನ್ನ ತಡಿಬಹುದು ಒಂದೇದು. ಇನ್ನೊಂದು, ಅವರು ಜೈವಿಕ ಗೊಬ್ಬರಗಳಿಂದ ಬೀಜೋಪಚಾರ ಮಾಡೋದ್ರಿಂದ ಅವರು ರಾಸಾಯನಿಕ ಗೊಬ್ಬರಗಳ ಬಳಕೆಯನ್ನು ಕಡಿಮೆ ಮಾಡಬಹುದು ಮತ್ತು ಇಳುವರಿನೂ ಜಾಸ್ತಿ ಆಗುತ್ತೆ. ಆಮೇಲೆ ಬೀಜೋಪಚಾರ ಮಾಡೋದ್ರಿಂದ ಖರ್ಚನ್ನು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಅವರು ಸ್ಪ್ರೇ ಈಗ ಸಿಂಪರಣೆ ಮಾಡೋದಾಗಲಿ ಅಂಥ ಖರ್ಚನ್ನು ಅವರು ಕಡಿಮೆ ಮಾಡ್ಕೋಬಹುದು. ಆಮೇಲೆ ಮುಂಚೆನೆ ಅವರು ಚೆನ್ನಾಗಿರೋ ಬೀಜ, ಈಗ ಸಂಶೋಧನೆಗಳಿಂದ ಹೇಳ್ತಾರೆ ಉತ್ತಮ ಬೀಜ ಬಳಸೋದ್ರಿಂದ ಅದರಿಂದನೇ 10-20% ಉತ್ತಮ ಬೀಜ ಬಳಸೋದ್ರಿಂದ ಇಳುವರಿ ಹೆಚ್ಚಿಗೆ ಆಗುತ್ತೆ ಅಂತ ಇದು ಮಾಡ್ತಾರೆ. ಅದಕ್ಕೆ ಅವರು ರೋಗರಹಿತವಾದ ಜೊಳ್ಳಾದ ಮತ್ತು ಕೀಟಬಾಧೆಗೆ ತುತ್ತಾದ ಬೀಜಗಳನ್ನು ಮುಂಚೆನೆ ಬೇರ್ಪಡಿಸಿ ಉತ್ತಮವಾದ ಬೀಜಗಳನ್ನ ಮುಂಚೆನೆ ಬೇರ್ಪಡಿಸಿಕೊಂಡು ಅವನ್ನಷ್ಟೇ ಅವರು ಬಿತ್ತನೆಗೆ ಉಪಯೋಗಿಸ್ಬೋದು. ಅವರು ಕಲ್ಲು ಕಸ ಅಥವಾ ಮಣ್ಣು ಅವುಗಳಿಂದ ಎಲ್ಲ ಬೇರ್ಪಡಿಸಿ ಮುಂಚೆ ಅವರು ಜಾಳಿಗೆಯಿಂದ ಆಗಲಿ ಏನಾದರೂ ಅವರ ಮನೆಯಲ್ಲಿ ಉಪಯೋಗಿಸೋ ಮೊರದಿಂದ ಆಗಲಿ ಅವರು ಭೌತಿಕವಾಗಿ ಶುದ್ಧವಾದ ಬೀಜಗಳನ್ನ ಬಳಕೆ ಮಾಡ್ಕೊಳ್ಳೋದ್ರಿಂದ ಅದು ಅವರು ಉತ್ತಮ ಇಳುವರಿಯನ್ನ ಪಡೆಯಬಹುದು ಸರ್. ಹೀಗೆ ಸ್ವಂತ ಬೀಜಗಳನ್ನು ಉಪಯೋಗಿಸುವ ರೈತರಿಗೆ ಈ ಶಿಲೀಂಧ್ರ ನಾಶಕಗಳಾಗಲಿ ಜೈವಿಕ ಗೊಬ್ಬರಗಳಾಗಲಿ ಅದರ ಜೊತೆಗೆ ಅದನ್ನು ಉಪಯೋಗಿಸುವ ತಾಂತ್ರಿಕ ಮಾಹಿತಿ ಆಗಲಿ ಇವೆಲ್ಲ ಎಲ್ಲಿ ಲಭ್ಯ ಆಗುತ್ತೆ? ರೈತ ಸಂಪರ್ಕ ಕೇಂದ್ರಗಳಲ್ಲಿ ಅಥವಾ ಕೇಂದ್ರಗಳಲ್ಲಿ ಲಭ್ಯ ಇದೆಯಾ? ರೈತ ಸಂಪರ್ಕ ಕೇಂದ್ರಗಳಲ್ಲಿ ಕೂಡ ಇವೆಲ್ಲ ಸಿಗುತ್ತೆ ಸರ್. ಈಗ ಅಜೋಸ್ಪಿರಿಲಂ, ಈ ಜೈವಿಕ ಗೊಬ್ಬರಗಳು ಮತ್ತೆ ಟ್ರೈಕೋಡರ್ಮ ಇವೆಲ್ಲ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಿಗುತ್ತೆ ಸರ್. ಆದ್ರೆ ರೈತರಿಗೆ ಮಾಹಿತಿ ಇರಲ್ಲ, ಅವರೆಲ್ಲ ಕೊಟ್ಟಿರ್ತಾರೆ, ಇವ್ರಿಗೇನೋ ಅದೇನೋ ಕರಿ ಪುಡಿ ಬಿಳಿ ಪುಡಿ ಅನ್ಕೊಂಡು ರೈತರು ಉಪಯೋಗ ಮಾಡೋದಿಲ್ಲ. ಅದರದ್ದು ಮಾಹಿತಿನ ಅವರು ರೈತ ಸಂಪರ್ಕ ಕೇಂದ್ರಗಳಲ್ಲಾಗ್ಲಿ ಅಥವಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಾಗ್ಲಿ ಅವರು ಮಾಹಿತಿನ ಪಡ್ಕೊಂಡು ಅವರು ಉಪಯೋಗ ಮಾಡೋದ್ರಿಂದ ಅವರಿಗೆ ಖರ್ಚು ಕಡಿಮೆ ಆಗುತ್ತೆ, ಇಳುವರಿನೂ ಜಾಸ್ತಿ ಬರುತ್ತೆ ಅಂತ ಹೇಳ್ಬೋದು. ಒಟ್ಟಾರೆ ನಮ್ಮ ರೈತ ಮಿತ್ರರು ಮರೀದೆ ಬೀಜೋಪಚಾರ ಮಾಡಬೇಕು ಬಿತ್ತನೆಗೆ ಮುಂಚೆ ಅಂತ ತಾವು ಹೇಳ್ತೀರಿ. ಹೌದು ಸರ್. ನನ್ನ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈಗ ಬೇರೆ ಬೇರೆ ಬೆಳೆಗಳಲ್ಲಿ ಬೀಜೋಪಚಾರ ಮಾಡುವ ಪ್ರಕ್ರಿಯೆ ಬೇರೆ ಬೇರೆ ರೀತಿಯಾಗಿರುತ್ತೆ. ಇಂತ ಸಂದರ್ಭದಲ್ಲಿ ಈ ಬೇರೆ ಬೇರೆ ಬೆಳೆಗಳಿಗೆ ಯಾವ ರೀತಿ ಬೀಜೋಪಚಾರ ಮಾಡಬೇಕು ಅಂತೀರಿ ನೀವು? ಸರ್, ಈಗ ಉದಾಹರಣೆಗೆ ಭತ್ತ, ಭತ್ತದಲ್ಲಿ ಬೆಂಕಿ ರೋಗ, ದುಂಡಾಣು ಮಚ್ಚೆ ರೋಗನ ನಾವು ನೋಡಬಹುದು. ಇದಕ್ಕೆ 2 ಗ್ರಾಂ ಕಾರ್ಬನ್ ಡೈಜಿಂಗ್ ಪ್ರತಿ ಕೆಜಿ ಬೀಜಕ್ಕೆ ಇದು ಮಾಡಬಹುದು ಬೆಂಕಿ ರೋಗಕ್ಕೆ ಅಂದ್ರೆ, ಮತ್ತು 0.1 ಗ್ರಾಂ ಸ್ಟ್ರೆಪ್ಟೋಸೈಕ್ಲಿನ್ ಮತ್ತು 0.1 ಗ್ರಾಂ ಮೈಲುತುತ್ತೆ ಅಥವಾ 0.3 ಗ್ರಾಂ ಅಗ್ರಿಮೈಸಿನ್, 100 ಮತ್ತು 0.1 ಗ್ರಾಂ ತಾಮ್ರದ ಆಕ್ಸಿಕ್ಲೋರೈಡ್ 1 ಲೀಟರ್ ನೀರಿನಲ್ಲಿ ಕರಗಿಸಿದ ದ್ರಾವಣದಲ್ಲಿ 20 ನಿಮಿಷಗಳ ಕಾಲ, ಅಂದ್ರೆ ಬಿತ್ತನೆಗೆ ಮುಂಚೆ 20 ನಿಮಿಷಗಳ ಕಾಲ ನೆನೆಸಿ ಬಿತ್ತನೆ ಮಾಡಬಹುದು. ಇದು ಬೆಂಕಿ ರೋಗ ಮತ್ತು ದುಂಡಾಣು ಮಚ್ಚೆ ರೋಗಕ್ಕೆ ಈ ರೀತಿ ಬೀಜೋಪಚಾರ ಮಾಡಬಹುದು. ಜೋಳದಲ್ಲಿ ಕಂಡುಬರುವ ಊದುಬತ್ತಿ ರೋಗ, ಕಾಡಿಗೆ ರೋಗ ಮತ್ತು ಬಿಳಿ ತುದಿ ರೋಗಕ್ಕೆ ಇವು ಬೀಜವನ್ನು ಬಿತ್ತುವುದಕ್ಕೆ ಮೊದಲು 52 ಡಿಗ್ರಿ ಸೆಂಟಿಗ್ರೇಡ್ ಉಷ್ಣಾಂಶವಿರುವ ಬಿಸಿ ನೀರಿನಲ್ಲಿ 10 ನಿಮಿಷ ನೆನೆಸಿ ಒಣಗಿಸಿ ಬಿತ್ತಬೇಕು. ಕಾಡಿಗೆ ರೋಗ, ಕೇದಿಗೆ ರೋಗ, ಕಾಂಡ ಕೊಪ್ಪು ಕಳೆ ರೋಗಕ್ಕೆ, ಕಾಡಿಗೆ ರೋಗಕ್ಕೆ 2 ಗ್ರಾಂ ಗಂಧಕ ಮತ್ತು ಒಂದು ಬೇರೆ ಕೇದಿಗೆ ರೋಗ, ಕಾಂಡ ಕಪ್ಪು ಕೊಳೆ ರೋಗಕ್ಕೆ 1 ಕಿಲೋ ಬೀಜಕ್ಕೆ 3 ಗ್ರಾಂ ರಿಡೋಮಿಲ್ MZ, ಪ್ರತಿ ಕಿಲೋ ಬೀಜಕ್ಕೆ ಈ 4 ಗ್ರಾಂ ಟ್ರೈಕೋಡರ್ಮ. ಆದರೆ ಶಿಲೀಂಧ್ರ ನಾಶಕಗಳನ್ನ ನಾವು ಉಪಯೋಗಿಸಿದಾಗ ಟ್ರೈಕೋಡರ್ಮ ನಾವು ಉಪಯೋಗಿಸಬಾರ್ದು, ಅಥವಾ 2ರಲ್ಲಿ 1 ನಾವು ಉಪಯೋಗಿಸ್ಬೇಕು. ಟ್ರೈಕೋಡರ್ಮ ಉಪಯೋಗಿಸೋದಾದರೆ ಬೇರೆ ಶಿಲೀಂಧ್ರ ನಾಶಕಗಳನ್ನ ನಾವು ಉಪಯೋಗಿಸಬಾರ್ದು. ಗೋವಿನ ಜೋಳದಲ್ಲಿ ಉರಿಜಿಂಗಿ ರೋಗ, ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟಾನಿಂದ ನಾವು ಬೀಜೋಪಚಾರ ಮಾಡಬೇಕು. ಮತ್ತು ಕಡಲೆಯಲ್ಲಿ ಸೊರಗು ರೋಗ ಅಂತ ಏನು ಹೇಳ್ತೀವಿ, ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕ್ಯಾಪ್ಟಾನ್ ಅಥವಾ ಮ್ಯಾಂಕೋಜಾಬ್ ಅಥವಾ 4 ಗ್ರಾಂ ಟ್ರೈಕೋಡರ್ಮ. ಈ ಅಥವಾ ಅಥವಾ ಅಂತ ಹೇಳಿದಾಗ ಯಾವುದಾದ್ರೂ ಒಂದು ಆಪ್ಷನ್ನ ರೈತರು ಉಪಯೋಗಿಸ್ಬೇಕು, ಎಲ್ಲದನ್ನು ಉಪಯೋಗಿಸಬಾರ್ದು. ಮತ್ತು ಶೇಂಗಾದಲ್ಲಿ ಬೀಜ ಕೊಳೆ ಮತ್ತು ಸಸಿ ಸೊರಗು ರೋಗ, ಕತ್ತು ಕೊಳೆ ರೋಗ, ಬೇರು ಮತ್ತು ಕತ್ತು ಕೊಳೆ ರೋಗ, ಬೇರು ಮತ್ತು ಕಾಯಿ ಕೊಳೆ ರೋಗ, ಈ ಇದಕ್ಕೆ ಪ್ರತಿ ಕೆಜಿ ಬೀಜಕ್ಕೆ 3 ಗ್ರಾಂ ಕ್ಯಾಪ್ಟಾನ್ ಅಥವಾ ಕಾರ್ಬಾಕ್ಸಿನ್ ಅಥವಾ 4 ಗ್ರಾಂ ಟ್ರೈಕೋಡರ್ಮ ಜೈವಿಕ ಶಿಲೀಂಧ್ರ ನಾಶಕದಿಂದ ನಾವು ಬೀಜೋಪಚಾರ ಮಾಡಬಹುದು. ಸೂರ್ಯಕಾಂತಿಯಲ್ಲಿ ಬರುವ ಕೇದಿಗೆ ರೋಗಕ್ಕೆ ಪ್ರತಿ ಕೆಜಿ ಬೀಜಕ್ಕೆ 6 ಗ್ರಾಂ ಮೆಲಾಕ್ಸಿಲ್ನಿಂದ ಬೀಜೋಪಚಾರ ಮಾಡಬೇಕು. ಹತ್ತಿಯಲ್ಲಿ ಸಸಿ ಸಾಯುವ ರೋಗಕ್ಕೆ, ಕಬ್ಬಿನಲ್ಲಿ ಕಾಡಿಗೆ ರೋಗ, ಹಲ್ಲು ನಂಜು ರೋಗ ಮತ್ತು ಕೊಳೆ ಕುಂಠಿತ ರೋಗಕ್ಕೆ ಬೀಜದ ತುಂಡುಗಳನ್ನು ಉಗಿ ಉಷ್ಣೋಪಚಾರ AST ಘಟಕದಲ್ಲಿ 50 ಸೆಂಟಿಗ್ರೇಡ್ನಲ್ಲಿ 1 ತಾಸು ಉಪಚರಿಸಿ ಉಪಯೋಗಿಸಬೇಕು. ಮೆಣಸಿನಕಾಯಿಯಲ್ಲಿ ಬರುವ ಸಸಿ ಕೊಳೆ ರೋಗ, ತುದಿ ಒಣಗೋ ಮತ್ತು ಹಣ್ಣು ಕೊಳೆ ರೋಗಕ್ಕೆ ಪ್ರತಿ ಕೆಜಿ ಬೀಜಕ್ಕೆ 1.5 ಗ್ರಾಂ ಮೆಟಲಾಕ್ಸಿಲ್ ಅಥವಾ 2 ಗ್ರಾಂ ಕ್ಯಾಪ್ಟಾನ್ ಅಥವಾ ಪ್ರತಿ ಕೆಜಿ ಬೀಜಕ್ಕೆ 2 ಗ್ರಾಂ ಕಾರ್ಬಾಡೈಜಮ್ನಿಂದ ಬೀಜಗಳನ್ನ ಉಪಚರಿಸಿ ನಾವು ಬಿತ್ತನೆ ಮಾಡಬಹುದು. ಅಂದ್ರೆ ಈ ಎಲ್ಲ ಬೆಳೆಗಳಿಗೆ ಮುಂಚೆನೆ ಬೀಜೋಪಚಾರ ಮಾಡೋದ್ರಿಂದ ಮುಂಬರುವ ಈ ಎಲ್ಲ ರೋಗಗಳನ್ನು ತಡೆಗಟ್ಟಬಹುದು ಅಂತ ಹೇಳಿದ್ರು. ತಡೆಗಟ್ಟಬಹುದು ಸರ್. ತುಂಬಾ ಸಂತೋಷ ಡಾಕ್ಟರ್ ರಾಧವ್ ಅವರೇ. ಇದುವರೆಗೆ ಈ ಬೀಜೋಪಚಾರದ ಮಹತ್ವದ ಬಗ್ಗೆ ಸಾಕಷ್ಟು ತಾಂತ್ರಿಕ ಮಾಹಿತಿಯನ್ನ ನಮ್ಮ ರೈತ ಮಿತ್ರರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಿದ್ರಿ. ನಿಮ್ಗೆ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಇದುವರೆಗೂ ಬೀಜೋಪಚಾರ ಮತ್ತು ಅದರ ಮಹತ್ವ ಈ ಕುರಿತಾಗಿ ಡಾಕ್ಟರ್ ರಾಧಾ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರುಣ ನಾಯಕ್. ಒಂದೊಂದು ನೀರಹನಿ ಅಮೂಲ್ಯ ಖನಿ ಅದನುಳಿಸಲು ಬಸಿಯಬೇಕು ಬೆವರಿನ ಹನಿ ಬೆವರಿನ ಹನಿ ಬೆವರಿನ ಹನಿ ಕಲ್ಲಿನ ತಡೆಯನ್ನು ಹಾಕೋಣ ಬನ್ನಿರು, ಓಡುವ ನೀರನ್ನು ಹಿಡಿಯೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಮಾಡೋಣ ಬನ್ನಿರು, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ, ಜಲಧಾರೆ ಜೀವಧಾರೆ ಸಲಿಲಧಾರೆ ಜೀವನಧಾರೆ ಜೀವನಧಾರೆ